ಚರ್ಮ ಗಂಟು ರೋಗ ಅಂದರೆ ಲಂಪಿ ಸ್ಕಿನ್ ಡಿಸೀಸ್ ಬರ್ತಾ ಇದೆ ಪಶುಗಳಲ್ಲಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಅದರಲ್ಲಿ ಆಕಳಲ್ಲಿ ಅದರಲ್ಲೂ ಹೈಬ್ರಿಡಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಇದು ಏನು ಮತ್ತು ಮುಂಜಾಗ್ರತಾ ಕ್ರಮ ಹೇಗೆ ತಗೋಬೇಕು, ಎಲ್ಲೆಲ್ಲಿ ಕಾಳಜಿ ವಹಿಸಬೇಕು, ಬಂದ ನಂತರ ಏನು ಮಾಡಬೇಕು, ಈ ನಿಟ್ಟಿನೊಳಗೆ ನಾವು ಮಾತಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಲಿಂಗರಾಜ್ ಅವರು. ನಮಸ್ಕಾರ. ಈ ಚರ್ಮಗಂಟು ರೋಗ ಅಂದರೆ ಲಂಪಿ ಸ್ಕಿನ್ ಡಿಸೀಸ್ ಅಂತೀವಲ್ಲ, ಇದು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದಿದೆ. ಹೌದು. ಏನಿದು ಲಕ್ಷಣ ಏನು ಮತ್ತು ಹೇಗೆ ಬರುತ್ತೆ ಅದು? ಇದೊಂದು ವೈರಸ್ನಿಂದ ಬರುವಂಥ ಕಾಯಿಲೆ. ಇದೊಂದು ವೈರಾಣಿನಿಂದ ಬರೋ ಕಾಯಿಲೆ. ಇದು ಪ್ರಥಮವಾಗಿ ಭೂಮಿ ಮೇಲೆ ಕಾಣಿಸ್ಕೊಂಡಿದ್ದು 1918 ಆಫ್ರಿಕಾ ದೇಶಗಳಲ್ಲಿ ಕಾಣಿಸ್ಕೊಳ್ತು. ಇದೊಂದು ಹೊಸ ಕಾಯಿಲೆನೆ ಪ್ರಥಮವಾಗಿ. ನೀವೇನು ಫಸ್ಟ್ ವೇವ್ ಸೆಕೆಂಡ್ ವೇವ್ ಕೋವಿಡ್ ಬಂದ ನಂತರ ಈ ಭಾಷೆ ತುಂಬ ಪ್ರಚಲಿತ ಇದೆ, ಹಾಗಾಗಿ ಅದೇ ಭಾಷೆನ ಬಳಸ್ತಾ ಇದ್ದೀನಿ. ಪ್ರಥಮ ವೇವ್ ಫಸ್ಟ್ ವೇವ್ ಏನು ಬಂತು ಅದು 2019 ಪ್ರಥಮವಾಗಿ ನಮ್ಮ ಭಾರತದಲ್ಲಿ ಕಾಣಿಸ್ಕೊಳ್ತು. ಇದೇನು ನಾವು ಈಗ ನೋಡ್ತಾ ಇದ್ದೀವಿ ಇದಾಗಲೇ ಸೆಕೆಂಡ್ ವೇವ್ ಎರಡನೇ ಅಲೆ ಅಂತ ಹೇಳ್ಬೋದು. ಎಷ್ಟು ವರ್ಷ ಬಿಟ್ಟ ನಂತರ ಇದು? ಈಗ 3 ಹಿಂದೆ, 2-2.5 ಹಿಂದೆ ನಮ್ಮ ಭಾರತದಲ್ಲಿ ಕಾಣಿಸ್ಕೊಳ್ತು. ಆದರೆ ಅದರ ತೀವ್ರತೆ ಈ ಪ್ರಮಾಣದಲ್ಲಿ ಇರಲಿಲ್ಲ. ಅವಾಗೂ ಸಹ ನಾವು ಇದಕ್ಕೆ ಲಸಿಕೆಯನ್ನು ಉಪಯೋಗಿಸಿದ್ವಿ. ಈಗೇನಾಗಿದೆ, ಇದು ಹೊಸ ಕಾಯಿಲೆ ಆಗಿರೋದ್ರಿಂದ ಏಕಾಏಕಿ ಇದಕ್ಕೆ ಅಂತ ಒಂದು ನಿರ್ದಿಷ್ಟವಾದಂಥ ಲಸಿಕೆ ಇರಲಿಲ್ಲ ನಮ್ಮ ಕಡೆ. ಆದರೆ ಇದರ ಅಣ್ಣ ತಮ್ಮ ಅಂತ ಅನ್ಕೋಬಹುದು. ಏನು ಈ ಮೇಕೆಗಳಲ್ಲಿ ಮೇಕೆ ಸಿಡುಬು ಅಂತ ಒಂದು ಕಾಯಿಲೆ ಬರ್ತದೆ, ಅದರ ಅಣ್ತಮ್ಮ ಇದು. ಹಾಗಾಗಿ ಇದನ್ನ ಪ್ರಯೋಗಾಲಯಗಳಲ್ಲಿ ಪರೀಕ್ಷೆ ಮಾಡಿ ಮತ್ತೆ ಕ್ಷೇತ್ರಗಳಲ್ಲೂ ಪರೀಕ್ಷೆ ಮಾಡಿ ಆ ಲಸಿಕೆಯನ್ನು ಉಪಯೋಗಿಸ್ಕೋಬಹುದೇ, ಅದು ಪರಿಣಾಮಕಾರಿ ಅಂತ ಗೊತ್ತಾಯ್ತು ನಮಗೆ ಮೊದಲನೇ ಅಲೆಯಲ್ಲೇ ಗೊತ್ತಾಯ್ತು. ಹಾಗಾಗಿ ಅದೇ ಲಸಿಕೆಯನ್ನ ಈಗ ಎರಡನೇ ಅಲೆಯಲ್ಲೂ ಬಳಸ್ತಾ ಇದೀವಿ, ಅದು ಪರಿಣಾಮಕಾರಿಯಾಗಿದೆ. ಇದು ಎಂತೆಂಥ ಪ್ರಾಣಿಗಳಲ್ಲಿ ಬರುತ್ತೆ? ಇದು ಬಹಳ ಮುಖ್ಯವಾಗಿ ಮೆಲುಕು ಹಾಕೋ ಪ್ರಾಣಿಗಳಲ್ಲಿ ಬರುತ್ತೆ ಅನ್ನೋದು, ಆಕಳು, ಎಮ್ಮೆ ಈ ಥರದ್ರಲ್ಲಿ. ಲಿಟ್ರೇಚರ್ ಏನು ಹೇಳುತ್ತೆ, ಎಲ್ಲ ಮೆಲುಕು ಹಾಕೋ ಪ್ರಾಣಿ. ಆದರೆ ಸದ್ಯದಲ್ಲಿ ನಮಗೆ ಕಂಡು ಬಂದಿರತಕ್ಕಂಥದ್ದು ಆಕಳು ಮತ್ತು ಎಮ್ಮೆ. ಆದರೂ ಸಹ ಎಮ್ಮೆಯಲ್ಲಿ ತೀವ್ರತೆ ತುಂಬ ಕಡಿಮೆ ಇದೆ. ರಾಜ್ಯಾದ್ಯಂತ ಬೆರಳೆಣಿಕೆಯಷ್ಟು ಪ್ರಕರಣಗಳು ಮಾತ್ರ ಇಲ್ಲಿವರೆಗೂ ವರದಿಯಾಗಿದೆ ಎಮ್ಮೆಗಳಲ್ಲಿ. ಆಕಳಲ್ಲೇ ತುಂಬ ಕಾಣಿಸ್ಕೊಳ್ತಾ ಇದೆ. ಇನ್ನು ಲಿಟ್ರೇಚರ್ ಪ್ರಕಾರ ಜಿಂಕೆಗಳಲ್ಲೂ ಇದೆ ಅಂತ ಇದೆ. ಆದರೆ ನಮ್ಮಲ್ಲಿ ತುಂಬ ತೀವ್ರತೆ ಜಾಸ್ತಿ ಇರೋದು ಆಕಳಲ್ಲಿ, ಎಮ್ಮೆಯಲ್ಲಿ ಇಲ್ಲಿವರೆಗೂ ಕಂಡು ಬಂದಿಲ್ಲ. ಆದರೂ ಸಹ ಒಂದೇ ಒಂದು ಪ್ರಕರಣ ಧಾರವಾಡ ತಾಲೂಕಲ್ಲಿ ಕಂಡು ಬಂತು. ಆ ಒಂದು ಪ್ರಕರಣದಲ್ಲಿ ಸಾವು ಸಹ ಆಯಿತು ಎಮ್ಮೆಯಲ್ಲಿ. ಅದನ್ನು ಹೊರತುಪಡಿಸಿದ್ರೆ ಇಲ್ಲಿವರೆಗೂ ಆಗಿರತಕ್ಕಂಥ ಇಷ್ಟು ಪ್ರಕರಣಗಳಲ್ಲಿ ಎಮ್ಮೆ ಮತ್ತೆ ಕಂಡು ಬಂದಿಲ್ಲ. ಆಕಳಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ. ಆಕಳಲ್ಲಿ ಅದು ಹೈಬ್ರಿಡ್ ಆಕಳಲ್ಲಿ ಜಾಸ್ತಿ ಏನು ಅಂತ ಇಲ್ಲ. ನಾವು ಅಂಕಿಅಂಶಗಳನ್ನು ಗಮನಿಸಿದ್ರೆ ರಾಜ್ಯದಂತೆ ನೋಡಿದಾಗ ಇದರದ್ದು ಒಂದು ವಿಶೇಷ ಏನಾಯ್ತು ಅಂದರೆ ಎಲ್ಲ ಕಾಯಿಲೆಗಳಿಗೂ ಸಾಮಾನ್ಯವಾಗಿ ಸ್ಥಳೀಯ ತಳಿಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಹೊಂದಿರುತ್ತವೆ ಅನ್ನೋದು ಒಂದು ಪ್ರಚಲಿತವಾಗಿತ್ತು ಇಲ್ಲಿವರೆಗೂ. ಆದರೆ ಈ ಕಾಯಿಲೆಯಲ್ಲಿ ಸ್ವಲ್ಪ ಅದು ತಲೆ ಕೇಳದಾದಂಗೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಎರಡೂ ಸಮ ಪ್ರಮಾಣದಲ್ಲಿ ಅಫೆಕ್ಟ್ ಆಗಿದೆ. ಒಟ್ಟು ಕೆಲವು ಜಿಲ್ಲೆಗಳಲ್ಲಿ ಬಂದಂಥ ಪ್ರಕರಣಗಳನ್ನು ನೋಡಿದಾಗ ಮಿಶ್ರ ತಳಿಗಿನ್ನ ನಮ್ಮ ಸ್ಥಳೀಯ ರಾಸುಗಳು ಹೆಚ್ಚಾಗಿ ಈ ರೋಗಕ್ಕೆ ತುತ್ತಾಗಿದ್ದಾವೆ. ಧಾರವಾಡದ ಪ್ರಕರಣಗಳನ್ನು ತಗೊಂಡ್ರೆ ಮಿಶ್ರತಳಿ ಮತ್ತು ಸ್ಥಳೀಯ 50-50 ಅಂತ ಅನ್ಕೋಬಹುದು. ಎರಡರಲ್ಲೂ ಸಹ ಕಂಡು ಬಂದಿದೆ. ಸ್ಥಳೀಯದಲ್ಲೂ ಸಹ ತುಂಬಾ ಮಸ್ಕ್ಯುಲೇಚರ್ ಅಂದ್ರೆ ಮಾಂಸಖಂಡಗಳು ಚೆನ್ನಾಗಿ ಬೆಳೆದಿರತಕ್ಕಂತಹ ಪ್ರಾಣಿಗಳಲ್ಲೇ ಹೆಚ್ಚು ಕಂಡು ಬಂತು. ಆರೋಗ್ಯವಂತ ಅಂತ ನಾವು ಏನು ಅನ್ಕೊಂಡಿದ್ಯೋ ಅದೇ ಪ್ರಾಣಿಗಳಲ್ಲೇ ಹೆಚ್ಚಾಗಿ ಕಂಡು ಬಂದಿದೆ. ಇದು ಇದರ ವಿಶೇಷ. ಹರಡೋದು ಹೇಗೆ ಇದು? ಇದು ಕಚ್ಚುವ ಸೊಳ್ಳೆ, ಕಚ್ಚುವ ನೊಣ ಮತ್ತೆ ಕಚ್ಚುವ ಉಣ್ಣೆ ಇವುಗಳ ಮೂಲಕ ಹರಡುತ್ತೆ. ಗಾಳಿಯಲ್ಲಿ ಹರಡಲ್ಲ. ಅದು ಒಂದು ದೈವವಶಾತ್ ನಮ್ಮ ಈ ಹರಡೋಕೆಯನ್ನು ತಡಿಲಿಕ್ಕೆ ನೈಸರ್ಗಿಕವಾಗಿ ಕಡಿಮೆ ಆಯಿತು ಅಂತ. ಇಲ್ಲಾಂದರೆ ಗಾಳಿಯಲ್ಲಿ ಹರಡೋ ಪ್ರಕರಣಗಳಾಗಿದ್ದರೆ ತುಂಬಾ ಪ್ರಕರಣಗಳು ಆಗ್ತಾ ಇತ್ತು. ಆದರೆ ಇದು ಕಚ್ಚುವ ಸೊಳ್ಳೆ, ನೊಣ ಮತ್ತು ಉಣ್ಣೆಗಳಿಂದ ಹರಡ್ತಾ ಇದೆ. ಆಹಾರ ನೀರು ಮೂಲಕ ಹರಡ್ತಾ ಇಲ್ಲ. ಆ ಥರ ಪ್ರಕರಣಗಳು 0 ಅಂತ ಅನ್ಕೋಬಹುದು. ಬಹಳಷ್ಟು ಪ್ರಕರಣಗಳು ಈ ರೀತಿ ಕಚ್ಚುವ ಸೊಳ್ಳೆ, ನೊಣ ಮತ್ತು ಉಣ್ಣೆಗಳಿಂದ ಹರಡಿದೆ. ಅದು ಇನ್ಫೆಕ್ಷನ್ ಆದ ಎಷ್ಟು ದಿನ ನಂತರ ಗೊತ್ತಾಗುತ್ತೆ ಲಕ್ಷಣ ಎಲ್ಲ? ಇದು ಸಾಮಾನ್ಯವಾಗಿ ಎಲ್ಲ ವೈರಸ್ಗಳಲ್ಲಿ ಏನು ಕಂಡುಬರುತ್ತೆ, ಯಾವುದೇ ಒಂದು ಸೋಂಕು ತಗಲಿದಾಗ ಪ್ರಥಮವಾಗಿ ದೇಹದಲ್ಲಿ ಕಂಡುಬರೋದು ಜ್ವರ. ಜ್ವರ ಬರೋದು ಮತ್ತು ನಮ್ಮ ಪ್ರಾಣಿಗಳಲ್ಲಿ ಏನಂದರೆ ತಿನ್ನೋದನ್ನು ಕಡಿಮೆ ಮಾಡುತ್ತೆ. ಸೊ 2-3 ತುಂಬ ಜ್ವರ ಬರುತ್ತೆ, ತಿನ್ನೋದನ್ನು ಬಿಡುತ್ತೆ. ಸರಿ, ಯಾವುದೋ ಕಾಯಿಲೆ ಬಂದಿದೆ ಅಂತ ಜಡ್ಜ್ ಮಾಡೋ ಅಷ್ಟೊತ್ತಿಗೆ 4-5 ಮೈ ಮೇಲೆ ಗುಳ್ಳೆಗಳು ಬರಲಿಕ್ಕೆ ಶುರುವಾಗ್ತದೆ. ಇದು ಬಹಳ ಕ್ಲಾಸಿಕಲ್ ಸಿಂಪ್ಟಮ್. ಕ್ಲಿಯರ್ ಕಟ್ ಸಿಂಪ್ಟಮ್ ಯಾವುದಪ್ಪ ಅಂತಂದರೆ ಮೈ ಮೇಲೆ ಗುಳ್ಳೆಗಳು ಬರ್ತಕ್ಕಂಥದ್ದು. ಅದಕ್ಕೆ ಇದಕ್ಕೆ ಚರ್ಮಗಂಟು ರೋಗ ಅಂತ ಹೆಸರಿಟ್ಟಿರೋದು. ಮೊದಲು 2-3 ಇದು ಕಂಡು ಬರಲ್ಲ. ಏನಿದ್ರೂ ತುಂಬ ಜ್ವರ ಬರುತ್ತೆ, ಮೂಗಲ್ಲಿ ಗೊಣ್ಣೆ ಬರ್ತಾ ಇರುತ್ತೆ, ತಿನ್ನೋದನ್ನು ಬಿಡುತ್ತೆ, ಈ ರೀತಿ ಲಕ್ಷಣ. ನಂತರ ಈ ರೀತಿ ಅದು ಬದಲಾವಣೆಯನ್ನು ಪಡೆಯುತ್ತೆ. ಮೈ ಮೇಲೆ ಗಂಟಾಗಿ ಹೋಯ್ತು ಮೊದಲನೇ ವೇವಲ್ಲಿ. ಆದರೆ ಈ ಎರಡನೇ ವೇವಲ್ಲಿ ಮೈ ಮೇಲೆ ಗಂಟಾದ ನಂತರದಲ್ಲಿ ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ರೀತಿಯ ಚಿಹ್ನೆಗಳು ಕಂಡು ಬರ್ತಿದೆ. ನಮ್ಮ ಅಂಗಾಂಗಗಳೇನಿದೆ, ದೇಹದ ಒಳಭಾಗದ ಅಂಗಾಂಗಗಳು, ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ಅಂಗ ಅಫೆಕ್ಟ್ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಶ್ವಾಸಕೋಶ ಅಫೆಕ್ಟ್ ಆಗ್ತಾ ಇದೆ. ಇನ್ನು ನಾವು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತೀವಿ, ಅದು ಅಫೆಕ್ಟ್ ಆಗ್ತಾ ಇದೆ. ಮತ್ತು ರಕ್ತ ಪರಿಚಲನಾ ವ್ಯೂಹ, ಏನು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತಾರೆ, ಅದು ಸಹ ಅಫೆಕ್ಟ್ ಆಗ್ತಾ ಇದೆ. ಒಂದೊಂದು ಪ್ರಾಣಿನಲ್ಲಿ ಒಂದೊಂದು ಅಂಗರಚನೆ ತೊಂದರೆ ಈಡಾಗ್ತಾ ಇದೆ. ಬಹಳ ಮುಖ್ಯವಾಗಿ ಶ್ವಾಸಕೋಶ ಸೋಂಕಿಗೆ ಒಳಪಟ್ಟರೆ ಆ ರಾಸುಗಳಲ್ಲಿ ಸಾವು ಖಚಿತ ಅನ್ನೋ ಥರ ಆಗ್ಬಿಟ್ಟಿದೆ. ಈಗ ನೀವು ಒಂದ್ಸರಿ ಅದು ಸೋಂಕು ತಗಲಿತು ಅಂತ ಅಂದಾಗ ಸಾವಿನ ಪ್ರಮಾಣ ಎಷ್ಟು ಇದೆ? ಸೋಂಕು ತಗಲಿದಾಗ ಸಾವಿನ ಪ್ರಮಾಣ ಶೇಕಡ 1% ಕಡಿಮೆ ಇದೆ. ಚೂರು ರಾಸುಗಳಲ್ಲಿ ರೋಗ ನಿರೋಧಕ ಶಕ್ತಿಯಿಂದ ಅವು ಮತ್ತೆ ರೋಗದಿಂದ ಬಳಲು ಸಹ ಚೇತರಿಸ್ಕೊಳ್ತಾ ಇದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರತಕ್ಕಂಥ ಪ್ರಾಣಿಗಳು ಇವುಗಳಲ್ಲಿ ಹೆಚ್ಚು ಸಾವು ಕಂಡು ಬರ್ತಾ ಇದೆ. ಇಲ್ಲೇನು ವಯಸ್ಸಿನ ಅಂತರನೂ ಯಾವುದು ಇಲ್ಲ ಸರ್. ಈ ವಿಚಾರ ಬಂದಾಗ ಚಿಕ್ಕ ಕರುವಿಂದ ಹಿಡಿದು 12-13 ವರ್ಷದ ಎತ್ತು ಹಸುಗಳು ಸಹ ಇದಕ್ಕೆ ತುತ್ತಾಗಿದ್ದಾವೆ. ಎಷ್ಟು ದಿನ ಬೇಕು ಟೈಮ್ ಅದಕ್ಕೆಲ್ಲ? ಅದು ಒಂದೊಂದು ಪ್ರಕರಣದಲ್ಲಿ ಒಂದೊಂದು ಥರ ಆಗ್ತಾ ಇದೆ. ನಾನು ಹೇಳಿದ್ನೆಲ್ಲ ಬರೀ ಚರ್ಮಗಂಟು ಬಂದಿದ್ರೆ 8-10 ದಿವಸದಲ್ಲಿ ಚೇತರಿಸ್ಕೊಳ್ತಾ ಇದೆ. ಆದರೆ ಮೈ ಮೇಲೆ ಬಂದಿರತಕ್ಕಂಥ ಗಂಟುಗಳು ಉದುರಿ ಹೋಗಲಿಕ್ಕೆ ಅಥವಾ ಕೆಲವು ಪ್ರಕರಣಗಳಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಆ ಗಂಟು ಉದುರು ಹೋದಾಗ ಬೇಗ ಒಣಗ್ತದೆ, ವಾಸಿ ಉದುರುತ್ತದೆ. ಹೌದು, ಆ ಗಂಟು ಉದುರಿ ಆ ಜಾಗದಲ್ಲಿ ಅದಕ್ಕೆ ನಾವೇ ಬರುತ್ತೆ. ನಾವೇ ಬಂದಾಗ ಅದು ಉಜ್ಜಿದ್ರೆ ಗಾಯ ಆಗಿ ರಕ್ತಸ್ರಾವ ಈ ತರದ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ಬಿಡುತ್ತೆ. ರಕ್ತಸ್ರಾವ ಆಗಕ್ಕೆ ಶುರುವಾಯಿತು ಅಂದ್ರೆ ನೊಣ ಬಂದು ಕೂರೋದು, ನೊಣ ಮೊಟ್ಟೆ ಇಡೋದು, ಅದು ಹುಳ ಆಗ್ತದೆ. ಈ ತರ ಕಾಂಪ್ಲಿಕೇಶನ್ ಆಗ್ಲಿಲ್ಲ ಅಂದ್ರೆ 15 ದಿವಸದೊಳಗಾಗಿ ಮೈ ಮೇಲೆ ಗಂಟಿದ್ರು ಸಹ ಪ್ರಾಣಿ ಆಹಾರ ತಿನ್ಲಿಕ್ಕೆ ಶುರು ಮಾಡ್ತದೆ. ಮೈ ಮೇಲಿನ ಗಂಟು ಅವೇನಿರುತ್ತೆ ಅದು ಚಿಹ್ನೆ ನಿಧಾನಕ್ಕೆ ಕಡಿಮೆ ಆಗ್ತದೆ. ಈ ರೀತಿ ಇನ್ನು ಕೆಲವು ರಾಸುಗಳಲ್ಲಿ ಏನಾಗಿದೆ, ನಾ ಹೇಳಿದ್ನಲ್ಲ, ಶ್ವಾಸಕೋಶ ಸಂಬಂಧಿ ಸೋಂಕು ಆದಲ್ಲಿ ಅಥವಾ ರಕ್ತ ಪರಿಚಲನೆಗೆ ತೊಂದರೆ ಆದಲ್ಲಿ ದೇಹದ ಎದೆ ಭಾಗದಲ್ಲಿ ಬಾವು ಬರ್ತಾ ಇದೆ, ಮತ್ತೆ ಮುಂದಿನ ಕಾಲಲ್ಲಿ ಬಾವು ಬರ್ತಾ ಇದೆ. ಆ ಥರದ್ದೆಲ್ಲ ಆದಾಗ ತಿಂಗಳಗಟ್ಟಲೆ ಸಹ ಹಿಡಿದಿದೆ. ಕಾಲು ಬಾವು ಬಂದರೆ ಅಥವಾ ಎದೆ ಬಾವು ಬಂದರೆ ಉಳ್ಕೊಳ್ತಕ್ಕಂಥ ಸಂಭವ 50-50 ಅಲ್ವಾ? ಕೆಲವು ಅಷ್ಟೇ ನಮ್ಮ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದೆ, ಇನ್ನು ಕೆಲವು ಸ್ಪಂದಿಸ್ತಾ ಇಲ್ಲ. ಈ ರೀತಿ ಆದಾಗ ಸಿಂಪಲ್ ನಾ ಹೇಳಿದ್ನಲ್ಲ, ಜ್ವರ ಬಂತು, ಮೇವು ತಿನ್ನೋದು ಬಿಡ್ತು, ಮೈ ಮೇಲೆ ಗಂಟುಗಳು ಬಂದು ಟ್ರೀಟ್ಮೆಂಟ್ ಆದ ತಕ್ಷಣ ಪರವಾಗಿಲ್ಲ ಅಂತ ಇದಂದ್ರೆ 8-10 ದಿವಸದಲ್ಲಿ ಕೆಲವು ಮತ್ತೆ ತಿನ್ಲಿಕ್ಕೆ ಶುರು. ಸೊ ಹಾಗಾಗಿ ಒಂದೊಂದು ಪ್ರಾಣಿ ಒಂದೊಂದು ರೀತಿ ಚಿಹ್ನೆಯನ್ನು ತೋರಿಸ್ತಾ ಇದೆ. ಮತ್ತೆ ಚೇತರಿಸ್ಕೊಂಡ ಮೇಲೆ ಅದರ ಜೀವನ ಹೇಗಿರುತ್ತೆ? ಹಿಂದೆ ಇದ್ದಂಗೆ ಇರುತ್ತೋ ಒಂದು ಸ್ವಲ್ಪ ಬದಲಾವಣೆ ಆಗುತ್ತೆ. ಈಗ ಒಮ್ಮೆ ಒಂದು ಕಾಯಿಲೆ ಬಂದಾಗ ಅದನ್ನ ಹೇಗಿತ್ತು ಆಗಿರ್ಲಿಕ್ಕೆ ನಾವು ಬಯಸ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ದೇಹ ಮತ್ತೆ ಆ ಪ್ರಮಾಣದಲ್ಲಿ ಬರಬೇಕು ಅನ್ನೋದಕ್ಕೆ ಟೈಮ್ ತಳ್ತಾ ಇದೆ. ಬಹಳ ಮುಖ್ಯವಾಗಿ ಮೈ ಮೇಲಿನ ಚರ್ಮ ಹಾಳಾಗ್ತಾ ಇದೆ, ಅದರ ಚರ್ಮದ ಬೆಲೆ ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಚರ್ಮದ ತುಂಬಾ ಮೈ ಮೇಲೆ ಅಲ್ಲೆಲ್ಲೇ ಗಂಟು ಬರ್ತಾ ಇರೋದ್ರಿಂದ ಆ ಚರ್ಮಕ್ಕೆ ಬೆಲೆ ಇಲ್ದಂಗೆ ಆಗ್ತದೆ. ನೋಡ್ಲಿಕ್ಕೇನೆ ತುಂಬಾ ಕುರುಪವಾಗಿ ಕಾಣ್ತಾ ಇದೆ. ತುಂಬಾ ಒಳ್ಳೆ ನಮ್ಮ ಸ್ಥಳೀಯವಾದಂತ ಕಿಲಾರ್ ಎತ್ತುಗಳು, ಅಮೃತ್ ಮಾಲ್ ಎತ್ತುಗಳು ಅಥವಾ ಹಳ್ಳಿಕಾರ ಎತ್ತುಗಳು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಇರ್ತದೆ, ಅದ್ರ ಬಣ್ಣ, ಮೈಕಟ್ಟು ಎಲ್ಲ. ಆದ್ರೆ ಚರ್ಮಗಂಟು ರೋಗ ಬಂತು ಅಂದ್ರೆ ರೈತನಿಗೆ ನೋಡ್ಲಿಕ್ಕೆ ತುಂಬಾ ಬೇಸರ ಅನ್ಸುತ್ತೆ. ನಾವು ಸಹ ವೈದ್ಯರಾಗಿ ಆ ಥರದ ಪ್ರಕರಣ ನೋಡಿದಾಗ ತುಂಬ ನೊಂದ್ಕೊಳ್ತೀವಿ, ಮೂಲತಃ ಎಷ್ಟು ಚೆನ್ನಾಗಿದ್ದಂಥ ರಾಸು ಇರ್ತಿ ಆಗ್ತಲ್ಲ ಅಂತ. ಆಮೇಲೆ ತಿನ್ನೋದನ್ನು ನಿಧಾನಕ್ಕೆ ಶುರು ಮಾಡೋದ್ರಿಂದ ನಾವು ಅದರಲ್ಲಿ ಮತ್ತೆ ಕೆಲಸ ಮಾಡೋ ಶಕ್ತಿ ಸ್ವಲ್ಪ ಕ್ಷೀಣ ಆಗೇ ಆಗುತ್ತೆ. ಹಾಲು ಕೊಡೋ ರಾಸ ಆದರೆ ಮತ್ತೆ ಹಾಲಿನ ಉತ್ಪಾದನೆ ಕ್ಷೀಣ ಆಗೇ ಆಗುತ್ತೆ, ಮತ್ತೆ ನಾರ್ಮಲ್ಲಿಗೆ ಬರಲಿಕ್ಕೆ ತಿಂಗಳುಗಟ್ಟಲೆ ಟೈಮ್ ಹಿಡಿಯುತ್ತೆ. ಹಾಗಾಗಿ ಆರ್ಥಿಕವಾಗಿಯೂ ಸಹ ಇದು ಸಂಕಷ್ಟವನ್ನು ತಂದುಕೊಡುತ್ತೆ. ಇಷ್ಟು ಗಂಭೀರವಾಗಿರುವಂಥ ಈ ಚರ್ಮ ಗಂಟು ರೋಗ ನಾವು ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ಹಾಕುವ ಮೂಲಕ ಅಥವಾ ನಿರ್ವಹಣೆ ಮೂಲಕ ಇದನ್ನು ತಡೆಗಟ್ಟುವುದು ಹೇಗೆಲ್ಲ? ಲಸಿಕೆ ನಾ ಹೀಗಾಗಲೇ ಹೇಳಿದಾಗೆ ಲಂಪಿ ಸ್ಕಿನ್ ಡಿಸೀಸ್ಗೆ ಅಥವಾ ಚರ್ಮಗಂಟು ರೋಗಕ್ಕೆ ಅಂತೇನೆ ಲಸಿಕೆ ಇನ್ನೂ ಪ್ರಯೋಗಶಾಲೆಯಲ್ಲೇ ಇದೆ. ಆದರೆ ಈಗ ನಾವು ಉಪಯೋಗಿಸ್ತಾ ಇರೋದು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅಂತ, ಅಂದರೆ ಮೇಕೆ ಸಿಡುಬು ಲಸಿಕೆ. ಇದನ್ನು ಬಳಸಿದ್ದೀವಿ, ಇದರಲ್ಲಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಲಸಿಕೆ ನೀಡಿದಂಥ ರಾಸುಗಳಲ್ಲಿ. ರೋಗ ತುಂಬ ಬೇಗ ಹರಡ್ತಾ ಇಲ್ಲ, ಹಾಗಾಗಿ ನಮಗೆ ಲಸಿಕೆ ನೀಡಲಿಕ್ಕೆ ಸ್ವಲ್ಪ ಟೈಮ್ ಕೊಡ್ತಾ ಇದೆ. ಈಗಾಗಲೇ ಲಸಿಕೆಯನ್ನು ಸಹ ನಾವೀಗಾಗಲೇ ಎಲ್ಲ ರಾಸುಗಳಲ್ಲಿ ಕೊಟ್ಟಿದ್ದೀವಿ. ನಾವು ಅದಕ್ಕೆ ರೈತರಿಗೆ ಹೇಳೋದೇನಂತಂದರೆ, ನೀವು ಜಾನುವಾರುಗಳಿಗೆ ಲಸಿಕೆ ಹಾಕ್ಸಿ, ನಮ್ಮವ್ರು ಬಂದಾಗ ಲಸಿಕೆನೇ ಬಹಳ ಮುಖ್ಯವಾಗ್ತದೆ. ಇನ್ನೊಂದು, ಆದಷ್ಟು ಒಂದು ನಿಮ್ಮ ಮನೆಯಲ್ಲಿ ಕಾಯಿಲೆ ಬಂತು ಅಂತ ಕಂಡು ಬಂದರೆ ಅದನ್ನು ಬೇರ್ಪಡಿಸಿ ಇಡೋದು ತುಂಬ ಒಳ್ಳೆಯದು ಅಂತ. ಯಾಕೆಂದರೆ ಹರಡೋದನ್ನು ನೀವು ತಡೆಗಟ್ಟಬಹುದು. ನಿಮ್ಮಲ್ಲಿ ಜಾಗ ಇದ್ದರೆ, ನಿಮ್ಮ ತೋಟದಲ್ಲೋ ಹೊಲದಲ್ಲೋ ಆ ಜಾಗದಲ್ಲಿ ಕಟ್ಟಿದರೆ ಸ್ವಲ್ಪ ದಿವಸ ಈ ಕಚ್ಚುವ ಸೊಳ್ಳೆ ನೊಣಗಳು ಮತ್ತು ಇನ್ನೊಂದಕ್ಕೆ ಹರಡೋದನ್ನು ತಡೆಗಟ್ಟಬಹುದು. ಲಸಿಕೆ ಬಹಳ ಮುಖ್ಯವಾದ್ದು. ಯಾವುದೇ ವೈರಸ್ ಕಾಯಿಲೆ ಮನುಷ್ಯರಲ್ಲೇ ಇರ್ಬೋದು, ವೈರಸ್ ಕಾಯಿಲೆಗಳಿಗೆ ನಿರ್ದಿಷ್ಟ ಚಿಕಿತ್ಸೆ ಅಂತ ಇರಲ್ಲ. ಈ ಸೆಕೆಂಡ್ರಿ ಕಾಂಪ್ಲಿಕೇಶನ್ಸ್ ಅಂದರೆ ಎರಡನೇ ಏನು ಸಮಸ್ಯೆಗಳು ಬರುತ್ತೆ ಅದನ್ನು ತಡೆಗಟ್ಟಲಿಕ್ಕೆ ಚಿಕಿತ್ಸೆ ಯಾವತ್ತೂ ಹಾಗಾಗಿ ನಿರ್ದಿಷ್ಟವಾದ ಚಿಕಿತ್ಸೆ ಅಂತ ಅನ್ನೋದು ಇರಲ್ಲ. ಆದ್ರೆ ರೋಗ ನಿರೋಧಕ ಶಕ್ತಿ ಬಹಳ ಮುಖ್ಯ. ಮತ್ತೊಂದು ಸೋಂಕು ಆಗಬಾರದು, ಇದಕ್ಕೆ ಬ್ಯಾಕ್ಟೀರಿಯಾಗಳಿಂದ ಸೋಂಕು ಬರಬಾರದು, ಈ ದೃಷ್ಟಿಯಿಂದ ಚಿಕಿತ್ಸೆ ಬಹಳ ಮುಖ್ಯವಾಗಿ ಅದರ ಎಡೆಗೆ ಹೋಗುತ್ತೆ. ಆಮೇಲೆ ವಿಟಮಿನ್ಗಳು ಕೊಡಬೇಕಾಗುತ್ತೆ, ಈಗ ಕೊರತೆ ಬರುತ್ತೆ, ಅದ ದೇಹ ಕ್ಷೀಣ ಆಗ್ತದೆ, ಶಕ್ತಿ ಕಡಿಮೆ ಆಗುತ್ತೆ, ಹಾಗಾಗಿ ಕೆಲವಾರು ವಿಟಮಿನ್ಗಳನ್ನು ಕೊಡಬೇಕಾಗ್ತದೆ. ಈ ಥರದ ಚಿಕಿತ್ಸೆ ನಡೀತಾ ಇದೆ. ಬಹಳ ಮುಖ್ಯವಾಗಿ ಲಸಿಕೆಯನ್ನು ಹಾಕೋದ್ರಿಂದ ಈ ರೋಗವನ್ನು ತಡೆಗಟ್ಟಬಹುದು. ಒಂದು ಊರಿಗೆ ಬಂತು ಈ ರೋಗ, ಯಾವುದೋ ಒಂದು ಪ್ರಾಣಿಯಲ್ಲಿ ಲಕ್ಷಣ ತೋರಿಸ್ತು ಅಂದರೆ ಅಲ್ಲಿ ಕಚ್ಚಿದಂಥ ನೊಣಗಳು ಬೇರೆ ಪ್ರಾಣಿಗಳಿಗೆ ಕಚ್ಚುವಂಥ ಸಾಧ್ಯತೆಗಳು ಇರ್ತವೆ, ಉಣ್ಣಿಗಳು ಕಚ್ಚುವಂಥ ಸಾಧ್ಯತೆ, ಸೊಳ್ಳೆಗಳು ಕಚ್ಚುವಂಥ ಸಾಧ್ಯತೆಗಳು ಇರ್ತವೆ. ಹೌದು. ಹಾಗಾಗಿ ರೈತರು ಇಲ್ಲಿ ಯಾವ ರೀತಿ ಕಾಳಜಿ ವಹಿಸಬೇಕು? ಸೊಳ್ಳೆ ಪರದೆ ಹಾಕುವುದು, ಹೊಗೆ ಹಾಕುವುದು, ಇಂಥವೇನಾದರೂ ಮಾಡಲಿಕ್ಕೆ ಸಾಧ್ಯನಾ? ಮಾಡ್ತಾ ಇದ್ದಾರೆ ಕೆಲವು ರೈತರು, ಅಂಥ ಪ್ರಾಣಿಗಳನ್ನು ಸೊಳ್ಳೆ ಪರದೆ ಹಾಕಿತ ರಕ್ಷಣೆ ಕೊಟ್ಟಿರೋರು ಇದ್ದಾರೆ. ಅದಕ್ಕೆ ನಾ ಈಗ ಕಳೆದ 2 ತಿಂಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಜಾನುವಾರುಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಾಣಿಕೆ ಮಾಡೋದನ್ನೇ ನಿರ್ಬಂಧಿಸಿದ್ದಾರೆ. ಆಮೇಲೆ ಸಂತೆ ಜಾತ್ರೆಗಳು ಒಂದು ಕಡೆ ಕೂಡ್ಕೊಳ್ಳೋ ಪ್ರಕರಣಗಳು ಇಲ್ದಂಗೆ ನೋಡ್ಕೊಳ್ತಾ, ಇದೇ ಕಾರಣ ತುಂಬಾ ವೇಗವಾಗಿ ಹರಡ್ಬಿಡುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಕಡೆ ಈಗ ನಾವು ಲಸಿಕೆ ಹಾಕಕ್ ಹೋದಾಗ್ಲೂ ಸಹ ನಮ್ಮ ಸಿಬ್ಬಂದಿ ಆಯಾ ಮನೆ ಮನೆಗೆ ಹೋಗಿ ಲಸಿಕೆ ಹಾಕ್ತಿದ್ದಾರೆ. ಒಂದು ಕಡೆಗೆ ಕೂಡಿಸಿದ್ರೆ ಈ ಥರ ಬೇಗ ಹರಡ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಹಾಗಾಗಿ ಸಾಗಾಣಿಕೆಯನ್ನು ಸಹ ನಿರ್ಬಂಧಗೊಳಿಸಲಾಗಿದೆ. ಅದನ್ನು ಐಸೋಲೇಟ್ ಮಾಡಬೇಕು. ಹೌದು, ಐಸೋಲೇಷನ್ ತುಂಬಾ ಇಂಪಾರ್ಟೆಂಟ್. ಬೇರೆ ಕಡೆ ಹೋಗಿ ಸಪರೇಟ್ ಇಟ್ಟು ಅದಕ್ಕೆ ನೀರು ಆಹಾರ ಸಿಗೋಂಗೆ ಆ ಸಂದರ್ಭದೊಳಗೆ ಏನು ಆಹಾರ ಕೊಡಬೇಕು? ಈ ಸಂದರ್ಭದಲ್ಲಿ ಬಹಳಷ್ಟು ಪ್ರಕರಣಗಳಲ್ಲಿ ಈ ಕಾಯಿಲೆ ಒಂದೊಂದು ಪ್ರಾಣಿಗಳು 8-10 ದಿವಸ 106 ಡಿಗ್ರಿ ಫ್ಯಾರನ್ಹೀಟ್ ಜ್ವರವನ್ನು ತೋರಿಸ್ತಾ ಇದೆ. ಈ ತಿನ್ನೋದು ತುಂಬ ಕಡಿಮೆ, ಅವಾಗ ದ್ರವರೂಪದ ಆಹಾರಗಳನ್ನೇ ಕೊಡಬೇಕಾಗುತ್ತೆ. ಈ ದ್ರವರೂಪದ ಆಹಾರವನ್ನು ಕೊಡಿ ಅಂತ ಹೇಳಿದಾಗ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂದರೆ ನಮ್ಮ ರೈತರು ಅವರೇ ಫೋರ್ಸ್ಫುಲಿ ಕುಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ, ಅದು ಒಂದು ಕೆಲವು ಸರಿ ಏನಾಗುತ್ತೆ ಹಿಂಸೆ ಆಗಿ ಅದು ಅನ್ನನಾಳಕ್ಕೆ ಹೋಗೋದ್ರ ಬದಲು ಶ್ವಾಸನಾಳಕ್ಕೆ ಹೋಗೋ ಪ್ರಕರಣಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಸಜೆಷನ್ ಏನು ಕೊಡ್ತೀವಿ, ದ್ರವರೂಪದ ಆಹಾರವನ್ನು ಅದ್ರ ಮುಂದೆ ಇಡಿ, ಅದಾಗೆ ಕುಡಿದಷ್ಟು ಒಳ್ಳೆಯದು. ನಿಮಗೆ ತುಂಬ ಅನುಭವ ಇದ್ದರೆ ಕುಡಿಸಿ, ಇಲ್ಲಾಂತಂದರೆ ಇನ್ನೂ ಜಾಸ್ತಿ ಸಮಸ್ಯೆ ಆಗೋ ಪ್ರಕರಣ ಇರುತ್ತೆ. ದ್ರವರೂಪದ ಆಹಾರನೇ ಕೊಡಬೇಕಾಗುತ್ತೆ, ಬೇರೆ ಏನನ್ನು ಸಹ ತಿನ್ನಲ್ಲ. 8-10 ದಿವಸಗಟ್ಟಲೆ ಆಹಾರ ಇಲ್ಲದೆ ನರಳುತ್ತೆ ಪ್ರಾಣಿ. ಮನುಷ್ಯರಿಗೆ ನಾವು ಗ್ಲೂಕೋಸ್ ಕೊಡ್ತೀವಲ್ಲ, ಹಂಗೇನು ಮಾಡೋಕ್ಕಾಗುತ್ತಾ? ಗ್ಲೂಕೋಸ್ ಕೊಡೋದು ಮನುಷ್ಯರಲ್ಲೂ ಸಹ ಏನು ಹೇಳಿದ್ನಲ್ಲ, ಶ್ವಾಸಕೋಶ ಸೋಂಕು ಆಗಿದೆ ಆ ಪ್ರಾಣಿಲಿ ಅಂದರೆ ಮತ್ತೆ ನಾವು ಇಂಟ್ರಾವಿನಸ್ ಏನು ಗ್ಲೂಕೋಸ್ ಅಥವಾ ಸಲೈನ್ ಅಂತ ನೀವೇನು ಹೇಳ್ತಿದ್ದೀರಿ ಅದನ್ನು ಕೊಡೋದ್ರಿಂದ ಇನ್ನೂ ಅದು ಸಮಸ್ಯೆ ಉಲ್ಬಣ ಆಗುತ್ತೆ. ಹಾಗಾಗಿ ದೇಹದ ಯಾವ ಅಂಗಾಂಗಗಳು ಇನ್ವಾಲ್ವ್ ಆಗಿದ್ದಾವೆ ಈ ಕಾಯಿಲೆಯಲ್ಲಿ ಅಂತ ನೋಡ್ಕೊಂಡು ಹೋಗಬೇಕಾಗಿದೆ. ಎಲ್ಲ ಪ್ರಾಣಿಗೂ ನಾವು ಇಂಟ್ರಾವಿನಸ್ ಅಥವಾ ನೇರವಾಗಿ ರಕ್ತನಾಳಕ್ಕೆ ಗ್ಲೂಕೋಸನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಶ್ವಾಸಕೋಶದ ಸೋಂಕಿತ್ತು ಅಂದರೆ ನಾ ಹೇಳಿ ಈಗಾಗಲೇ ಹೇಳ್ದಂಗೆ ಎದೆ ಬಾವು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ರಕ್ತ ಪರಿಚಲನಾ ವ್ಯೂಹ ಸರ್ಕ್ಯುಲೇಟರಿ ಸಿಸ್ಟಮ್ ಅಫೆಕ್ಟ್ ಆಗಿದೆ ಅಂತಂದರೆ ಮತ್ತೆ ನಾವು ಇಂಟ್ರಾವಿನಸ್ ಫ್ಲೂಯಿಡ್ಸನ್ನು ಕೊಡೋದ್ರಿಂದ ರೋಗ ಉಲ್ಬಣ ಆಗೋ ಚಾನ್ಸ್ ಇರುತ್ತೆ. ಹಾಗೆ ಎಲ್ಲ ಪ್ರಕರಣಗಳಲ್ಲೂ ಅದನ್ನು 95% ಇದನ್ನು ತಡೆಗಟ್ಟಿದ್ದೀವಿ. ರಕ್ತಕ್ಕೆ ನೇರವಾಗಿ ಫ್ಲೂಯಿಡ್ನ ಹಾಕೋದು ಬೇಡ ಅಂತೇಳಿ. ಹೌದು. ಜ್ವರಕ್ಕೇನಾದರೂ 106 ಡಿಗ್ರಿ ಜ್ವರ ಇರುತ್ತೆ. ಈಗ ಏನು ಟ್ರೀಟ್ಮೆಂಟ್ ನಡೀತಾ ಇದೆ, ಇದೆಲ್ಲ ಸಿಂಪ್ಟಮ್ಯಾಟಿಕ್ ಅಂತ. ವೈರಸ್ ಡಿಸೀಸ್ ಬಂದಾಗ ಈಗೇನೆ ಸಿಂಪ್ಟಮ್, ಏನು ಚಿಹ್ನೆಗಳು ಕಾಣಿಸಿರುತ್ತೆ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿ. ಈಗ ಜ್ವರ ಬಂದಾಗ ಆ್ಯಂಟಿಬಯೋಟಿಕ್ಸ್ ಅಂತ ಸಿಗ್ತದೆ, ಬಹಳ ಪ್ರಚಲಿತ ಕೋವಿಡ್ ಬಂದ ಮೇಲೆ ಜನಗಳಿಗೆ ಪ್ಯಾರಾಸಿಟಮಲ್. ಅದೇ ರೀತಿ ನಮ್ಮ ಪ್ರಾಣಿಗಳಲ್ಲೂ ಸಹ ಮೆಲಾಕ್ಸಿಕ್ಯಾಮನ್ನು ಜಾಸ್ತಿ ಯೂಸ್ ಮಾಡಿದ್ದೀವಿ, ಅದು ಸಹ ಪ್ಯಾರಾಸಿಟಮಲ್ನ ಅಣ್ಣ. ಮೆಲಾಕ್ಸಿಕ್ಯಾಮ್ ಅನ್ನೋ ಒಂದು ಇದು ಆಂಟಿಬಯೋಟಿಕ್ ಡ್ರಗ್ಸನ್ನು ಯೂಸ್ ಮಾಡಿದ್ದೀವಿ ಜ್ವರ ಬಂದಾಗ. ಆದರೆ ಮೂಲ ಸೋಂಕು ನಿವಾರಣೆ ಆಗದೆ ಜ್ವರ ಕಡಿಮೆ ಆಗಲ್ಲ. ಅದೇನಿದ್ರೂ ನಾವು ಚಿಹ್ನೆ ಕಡಿಮೆ ಅಂದರೆ ಜ್ವರ ಕಡಿಮೆ ಮಾಡಲಿಕ್ಕೆ ತಾತ್ಕಾಲಿಕವಾಗಿ ಕೊಡ್ತಕ್ಕಂಥ ಚಿಕಿತ್ಸೆ ಅದು ಅಲ್ವಾ? ಹೌದು. ಬೇರೆ ಪ್ರಾಣಿಗಳಲ್ಲಿ ಮೆಲುಕು ಹಾಕುವಂತಹ ಪ್ರಾಣಿ, ಆಡು, ಕುರಿ, ಇದರಲ್ಲಿ ಮತ್ತೆ ಹಂದಿ ಅಂತವೆಲ್ಲ, ಇದರಲ್ಲಿ ಲಕ್ಷಣಗಳು ಕಡಿಮೆ ಇಲ್ಲ ಸದ್ಯದಲ್ಲಿ? ಯಾವ ಕುರಿ ಮೇಕೆ ಹಂದಿಗಳಲ್ಲಿ ಕಂಡು ಬಂದಿಲ್ಲ. ಹಂದಿ ಮೆಲುಕು ಹಾಕೋ ಪ್ರಾಣಿ ಒಳಗೆ ಬರಲ್ಲ, ಕುರಿ ಮೇಕೆಗಳು ಬರುತ್ತೆ ಮೆಲುಕು ಹಾಕೋ ಪ್ರಾಣಿಯಲ್ಲಿ. ಆದರೆ ಅವುಗಳಲ್ಲಿ ಇನ್ನೂ ಪ್ರಕರಣ ಕಂಡು ಬಂದಿಲ್ಲ. ಎಮ್ಮೆಲ್ಲೂ ಸಹ ಪ್ರಕರಣ ತುಂಬಾ ಬೆರಳೆಣಿಕೆ ಅಷ್ಟು ಪ್ರಕರಣ ಅಷ್ಟೇ ಕಂಡು ಬಂದಿದೆ. ಹೌದು ಹೌದು. ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ಆಕಳದು ಎತ್ತಿಂದು ಅದರದೇ ಹೆಚ್ಚು ಬರ್ತಾ ಇದೆ. ಹೌದು, ಆಕಳು ಎತ್ತುಗಳಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ, ಮನುಷ್ಯರಿಗೆ ಹರಡ್ತಾ ಇಲ್ಲ. ತಾವು ಈಗ ಸೋಷಿಯಲ್ ಮೀಡಿಯಾ ಅಂದಿದ್ದಕ್ಕೆ ನಾನು ಹೇಳ್ತಾ ಇರೋದು, ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ವಿಚಾರಗಳು ಹರಡ್ತಾ ಇರ್ತದೆ, ಅದ್ರ ಜೊತೆ ಜೊತೆಯಲ್ಲಿ ತಪ್ಪು ಸುಳ್ಳು ಮಾಹಿತಿಗಳು ಸಹ ಹರಡ್ತಾ ಇರುತ್ತೆ. ಮನುಷ್ಯನಿಗೆ ಹರಡ್ಬಿಟ್ಟಿದೆ, ಅವನ ಕಣ್ಣು ನೋಡಿ, ಫೋಟೋಸ್ ಎಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ. ಇದು ಪ್ರಾಣಿಜನ್ಯ ರೋಗ ಅಲ್ಲ, ಅಂದರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವಂಥ ರೋಗ ಅಲ್ಲ. ಭಾಳಷ್ಟು ಈ ಥರ ತಪ್ಪು ಸುಳ್ಳು ಹಬ್ಬಿ ಎಷ್ಟೋ ಕಡೆ ಹಾಲನ್ನು ಕುಡಿಯೋದನ್ನು ನಿಲ್ಲಿಸಿದ್ರು. ಹಾಲನ್ನು ತಗೊಳ್ಳದೆ ರೈತನಿಗೆ ಸಮಸ್ಯೆ ಆಗುತ್ತೆ ಹಾಲು ಕುಡಿಯೋದ್ರಿಂದ. ಈಗ ಕಾಯಿಲೆ ಬಂದಿರತಕ್ಕಂಥ ರಾಸಿನ ಹಾಲು ಕುಡಿಯೋದ್ರಿಂದ ಕಾಯಿಲೆ ಮನುಷ್ಯನಿಗೆ ಬರಲ್ಲ, ಇದು ಮನುಷ್ಯನಿಗೆ ಬರೋಕೆ ಹಾಲನ್ನು ಕೊಡಲ್ಲ ಅನ್ಸುತ್ತದೆ, ಹಾಲು ಕಡಿಮೆ ಆಗಿರುತ್ತೆ. ಅದು ಹಾಲು ಕಡಿಮೆ ಆದ್ರೂ ಸರ್ ಸಮಸ್ಯೆ ಏನಾಯ್ತು, ಈಗ ಚರ್ಮಗಂಟು ರೋಗ ಬಂದಿದೆ ಅಂದ ತಕ್ಷಣ ಹಾಲು ಉಪಯೋಗಿಸೋದೆ ಕಡಿಮೆ ಮಾಡಕ್ ಶುರು ಮಾಡಿದ್ರು. ಓ ಇಲ್ಲ, ಹಾಲು ಕುಡಿದ್ರೆ ಬಂದ್ಬಿಡುತ್ತಂತೆ. ತಾವ್ ಹೇಳ್ದಂಗೆ ಈ ಸಾಮಾಜಿಕ ಮಾಧ್ಯಮಗಳ ಮೂಲಕ ಕೆಲವು ಸುಳ್ಳು ಸುದ್ದಿನೂ ಸಹ ಒಳ್ಳೆ ಸುದ್ದಿ ಜೊತೆಲಿ ಕೆಟ್ಟ ಸುದ್ದಿಗಳು ಸಹ ಹಬ್ಬಿಬಿಟ್ಟು ಹಾಲು ಕುಡಿಲಿಕ್ಕೆ ಇಂಜರಿ ಅಂತ ಸ್ಥಿತಿ. ಹಾಲು ಮಾತ್ರ ಆಡು ಮೇಕೆ ಅಂತ, ಆಡು ಮೇಕೆಗಳಲ್ಲಿ ಕಾಯಿಲೆನೆ ಇಲ್ಲ. ಆಡು ಮೇಕೆಗಳಲ್ಲಿ ಇಲ್ಲ ಇಲ್ಲ ಆ ತರದ್ ಏನಿಲ್ಲ. ನೀವು ರೋಗಗ್ರಸ್ತ ಪ್ರಾಣಿ ಮುಟ್ಟಿದ್ರೆ ನನಗೂ ಚರ್ಮಗಂಟು ರೋಗ ಬರುತ್ತೆ ಮನುಷ್ಯನಿಗೆ, ಆ ತರದ್ದು ಎಲ್ಲ ತಪ್ಪು ಕಲ್ಪನೆ. ಇದು ಹೇಳಿದ್ನಲ್ಲ, ಪ್ರಾಣಿಗಳಲ್ಲಿ ಮಾತ್ರ ಕಂಡು ಬರ್ತಕ್ಕಂತ, ಅದು ಆಕಳು ಎಮ್ಮೆ ಇವುಗಳಲ್ಲಿ ಅಷ್ಟೇ ಕಂಡು ಬರ್ತಕ್ಕಂತ. ಇಂಥ ಕಾಯಿಲೆ ಕುರಿತು ರೈತರಿಗೆ ಏನ್ ಹೇಳ್ತೀರಿ ತಾವು? ಈ ಕಾಯಿಲೆ ಏಕಾಏಕಿ ಹೇಳಿದ್ನಲ್ಲ, ಅದಕ್ಕೆ ಅರ್ಥ ಆಗೋ ರೀತಿಲಿ ಹೇಳಬೇಕು ಅಂತಾನೆ ನಾನು ಕೋವಿಡ್ ಅನ್ನ ಹೋಲಿಕೆ ಮಾಡಿ ಹೇಳಿದ್ದು. ಏಕಾಏಕಿ ಅಷ್ಟೊಂದು ಎದುರೋ ಅದೇನಿಲ್ಲ, ಯಾಕೆಂದ್ರೆ ಹರಡುವ ಪ್ರಮಾಣ ಕಡಿಮೆ ಇದೆ. ಸಾವಿನ ಪ್ರಮಾಣ ಕಡಿಮೆ ಇದ್ರೂ ಸಹ ಒಂದು ಭಾಗದಿಂದ ಭಾಗಕ್ಕೆ ವ್ಯತ್ಯಾಸ ಇದೆ. ನಮ್ಮ ಧಾರವಾಡ ತಾಲೂಕಿನಲ್ಲಿ 2 ತಿಂಗಳಿಂದ ಈಗ ರೋಗ ಕಂಡು ಬಂದಿದೆ, 2.5 ತಿಂಗಳಿಂದ. ನಿನ್ನೆವರೆಗೂ ಸಹ ಸಾವು ಒಟ್ಟು 189 ರಾಸುಗಳಲ್ಲಿ ಸಾವು ಕಂಡು ಬಂದಿದೆ. ಸುಮಾರು 3,000 ರಾಸುಗಳು ತುತ್ತಾಗಿದೆ ರೋಗಕ್ಕೆ, ಅದರಲ್ಲಿ 189 ರಾಸುಗಳು ಮಾತ್ರ ಸಾವನ್ನಪ್ಪಿದ್ದಾವೆ, ಉಳಿದಂಥ ರಾಸುಗಳು ಚೇತರಿಕೆ ಆಗ್ತಾ ಇದೆ. ದಿನೇ ದಿನೇ ಸಾವಿನ ಪ್ರಕರಣಗಳು ಸಹ ಕಂಡು ಬರ್ತಾ ಇದೆ. ಸ್ವಲ್ಪ ಸಾವಿನ ಪ್ರಕರಣ ಈಗ ಕಡಿಮೆ ಆಗ್ತಾ ಇದೆ. ರಾಜ್ಯಾದ್ಯಂತ ಇದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳು, ಬಹುಶಃ ದಕ್ಷಿಣ ಕನ್ನಡವನ್ನು ಹೊರತುಪಡಿಸಿ ಈ ಬೇರೆ ಎಲ್ಲಾ ಜಿಲ್ಲೆಗಳಿಂದ ಸಹ ವರದಿಯಾಗಿತ್ತು ಇದು ಅಲ್ವಾ. ಹಾಗಾಗಿ ಒಂದು ಊರನ್ನ ಪ್ರಾಣಿಯನ್ನ ಬಂದು ಇಂಥ ರೋಗ ಲಕ್ಷಣಗಳು ಕಂಡು ಬಂತು ಅಂತ ಹೇಳಿದ್ರೆ ಆ ಊರಲ್ಲೇ ಸಂಖ್ಯೆ ಜಾಸ್ತಿ ಆಗೋದು ಹಂಗೇನ್ರ ಆಗಿದೆಯಾ? ಅಲ್ಲೂ ಜಾಸ್ತಿ ಆಗಿ ಹೌದು. ಮೊದಲು ಏನಾಯ್ತು, ಒಂದು ಭಾಗ, ಈಗ ಉದಾಹರಣೆಗೆ ಒಂದು ಜಿಲ್ಲೆಯಲ್ಲಿ ತೊಂದರೆ ಆಯ್ತು, ಆ ಗಡಿ ಭಾಗ. ನಾವು ಹೆಚ್ಚು ಕಡೆ ಗಡಿ ಭಾಗಗಳಲ್ಲೇ ಮೊದಲು ಲಸಿಕೆ ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಆದ್ರೂ ಸಹ ಆ ಗಡಿ ಭಾಗಗಳಿಂದನೇ ಅದು ಪ್ರವೇಶ ಪಡೆದಿದ್ದು. ಉದಾಹರಣೆಗೆ ಮೊದಲು ಬೆಳಗಾವಿಯಲ್ಲಿ ಮಹಾರಾಷ್ಟ್ರದಲ್ಲಿ ಕಾಣಿಸ್ಕೊಂತು, ಮಹಾರಾಷ್ಟ್ರದ ನಂತರ ಬೆಳಗಾವಿಯಲ್ಲಿ ಕಾಣಿಸ್ಕೊಳ್ತು, ಬೆಳಗಾವಿ ನಂತರ ನಮ್ದು ಧಾರವಾಡ, ಆ ಮಧ್ಯದಲ್ಲಿ ಹಾವೇರಿನಲ್ಲಿ ಕಾಣಿಸ್ಕೊಳ್ತು, ಆ ಕಡೆಯಿಂದನೂ ಬಂತು ಇದು ಕಾಯಿಲೆ. ಗಡಿ ಪ್ರದೇಶದಿಂದನೇ ಇದು ಎಂಟರ್ ಆಗಿದ್ದು ನಮಗೆ. ಓಕೆ ಓಕೆ. ಹಾಗಾಗಿ ತೀರ ಹೆದರುವಂತ ಅವಶ್ಯಕತೆ ಇಲ್ಲ. ಸಣ್ಣ ಮಟ್ಟದ ಅಂದರೆ ಈ ಸದ್ಯಕ್ಕೆ ಏನು ಸಾಧ್ಯನೋ ಅದು ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ರೈತರು ಆದಷ್ಟು ಕಾಳಜಿ ವಹಿಸಿ ನೊಣ ಉಣ್ಣೆ ಸೊಳ್ಳೆ ಇವು ಬರದ ಹಾಗೆ ಮಾಡಿ ಸಂಜೆ ಮುಂದೆ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಹೊಗೆಯನ್ನು ಹಾಕೋದ್ರಿಂದ ಇಂಥವೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಆಲೋಚನೆ ಮಾಡಲಿ ಮತ್ತು ಕ್ರಮ ತಗೊಳ್ಳಿ ರೈತರು ಅಂತೇಳಿ. ಈ ಚರ್ಮಗಂಟು ರೋಗ ಈಗ ಬಂದಂಥ ಈ ಪ್ರಾಣಿಗಳಿಗೆ ಹೇಗೆ ನಾವೆಲ್ಲ ಅದಕ್ಕೆ ಸ್ಪಂದಿಸಬೇಕು, ಹೇಗೆ ನಿರ್ವಹಿಸಬೇಕು ಅನ್ನೋಂಥ ಮಾಹಿತಿಯನ್ನು ತಿಳ್ಕೊಂಡ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಲಿಂಗರಾಜು BS ನಿಮಗೆ ಧನ್ಯವಾದ. ನಮಸ್ಕಾರ. ತಮಗೂ ಧನ್ಯವಾದ ಸರ್. ಜಾನುವಾರುಗಳಲ್ಲಿ ಚರ್ಮಗಂಟು ರೋಗ ಈ ಕುರಿತಂತೆ ಡಾಕ್ಟರ್ ಲಿಂಗರಾಜು BS ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಸಂದರ್ಶಿಸಿದವರು HB ರಾಮಡಿಗಿ. ಇನ್ನು ಮುಂದೆ ಕೇಳ್ರಿ, ಸುಳ್ಳದ ಕಸ್ತೂರಿಯವ ತಿರುಕಪ್ಪ ಬ್ಯಾಹಟ್ಟಿಯಾಗು ಮೇಳದವರಿಂದ ಕೋಲಾಟದ ಪದಗಳನ್ನ. Yeah. ಇದುವರೆಗೆ ಸುಳ್ಳದ ಕಸ್ತೂರಿವಾ ತಿರುಕಪ್ಪ ಬೆಹಟ್ಟಿ ಹಾಗೂ ಮೇಳದೂರಿಂದ ಕೋಲಾಟದ ಪದಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳ್ತೀರಿ ಪ್ಯಾಟಿ ಧಾರಣೆಯನ್ನ. ಉತ್ಪನ್ನವಾರು ದೈನಂದಿನ ವರದಿ. ಗದಗ ಮಾರುಕಟ್ಟೆಯೊಳಗ ಕಡಲೆಕಾಳು ಆವರೇಜ್ ಕನಿಷ್ಠ 4083, ಗರಿಷ್ಠ 4739. ಉದ್ದಿನಕಾಳು 2277, ಕನಿಷ್ಠ 5425, ಗರಿಷ್ಠ. ಧನಿಯಾ ಸ್ಥಳೀಯ 10439, ಕನಿಷ್ಠ 10819, ಗರಿಷ್ಠ ಬೆಲೆ ಇರ್ತದೆ. ಅಲಸಂದೆ ಕೋಪಿಯಾವೋಲ್ ಕನಿಷ್ಠ 3365, ಗರಿಷ್ಠ 6939. ಕುಮಿನ್ ಸೀಡ್ ಇತರೆ ಕಾಳುಗಳು 8550. ಒಣಮೆಣಸಿನಕಾಯಿ ಸ್ಥಳೀಯ ಕ್ವಿಂಟಾಲಿಗೆ ಕನಿಷ್ಠ 2586, ಗರಿಷ್ಠ ಬೆಲೆ 56599. ಹೆಸರುಕಾಳು ಕನಿಷ್ಠ 3024, ಗರಿಷ್ಠ ಬೆಲೆ 5783. ನೆಲಗಡಲೆ ಶೇಂಗಾ ಹಬ್ಬು ಕನಿಷ್ಠ 5069, ಗರಿಷ್ಠ 6039. ಬಿಳಿಜೋಳ ಕನಿಷ್ಠ ಬೆಲೆ 1429, ಗರಿಷ್ಠ ಬೆಲೆ 2151. ಮೆಕ್ಕೆಜೋಳ ಸ್ಥಳೀಯ ನವಣೆ ಇತರೆ ಕ್ವಿಂಟಾಲಿಗೆ 2561. ಕುಸುಬೆ ಸಾಫ್ಲವರ್ ಕ್ವಿಂಟಲಿಗೆ ಕನಿಷ್ಠ 5189, ಗರಿಷ್ಠ ಬೆಲೆ 5272. ಸೋಯಾಬೀನ್ ಕನಿಷ್ಠ 2969, ಗರಿಷ್ಠ 4869. ಸೂರ್ಯಕಾಂತಿ ಸೂರ್ಯಪಾನ ಕನಿಷ್ಠ ಬೆಲೆ 2011, ಗರಿಷ್ಠ 6609. ತೊಗರಿ ಗದಗ ಮಾರುಕಟ್ಟೆಯಲ್ಲಿ ಕ್ವಿಂಟಾಲಿಗೆ ಕನಿಷ್ಠ 2706, ಗರಿಷ್ಠ ಬೆಲೆ 5769. ಗೋಧಿ ಬಿಳಿಗೋಧಿ ಕ್ವಿಂಟಾಲಿಗೆ ಕನಿಷ್ಠ 2109, ಗರಿಷ್ಠ ಬೆಲೆ 4161. ಇನ್ನು ಬೆಳಗಾವಿ ಮಾರುಕಟ್ಟೆಯೊಳಗ ಎಲೆಕೋಸು ಕನಿಷ್ಠ ಬೆಲೆ 1000, ಗರಿಷ್ಠ ಬೆಲೆ 1200. ದಪ್ಪ ಮೆಣಸಿನಕಾಯಿ 2100, ಕನಿಷ್ಠ ಗರಿಷ್ಠ ಬೆಲೆ 2500. ಹೂಕೋಸು ಸ್ಥಳೀಯ 1900, ಕನಿಷ್ಠ 2000, ಗರಿಷ್ಠ. ಮೆಣಸಿನಕಾಯಿ 2500, ಕನಿಷ್ಠ 3000, ಗರಿಷ್ಠ ಬೆಲೆ. ಬೆಲ್ಲ ಮುದ್ದೆ ಬೆಲ್ಲ 3300, ಕನಿಷ್ಠ ಬೆಲೆ 4400, ಗರಿಷ್ಠ ಬೆಲೆ. ಈರುಳ್ಳಿ ಕೆಂಪುರುಳ್ಳಿ